ಈಗ ಗದ್ದೆ ಕೆಲಸದಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ನೀವು ಕಬ್ಬು ಶುಂಠಿ ಎಲ್ಲ ಬೆಳೆಯುವಂತವರು, ಇದರಲ್ಲೆಲ್ಲ ಒಂದು ಅಷ್ಟು ಯಾಂತ್ರೀಕರಣ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಉಂಟು ಅಥವಾ ಮಾನವ ಶ್ರಮದಿಂದಲೇ ಕೃಷಿ ಮಾಡಬೇಕಾ ಹೇಗೆ? ಇಲ್ಲ ಇಲ್ಲ, ಮಾನವ ಶ್ರಮದಿಂದ ಅಂತಲ್ಲ, ಈಗ ತಂತ್ರಜ್ಞಾನಗಳೆಲ್ಲ ಬಂದಿರೋದ್ರಿಂದ ಮಾಡ್ಬೋದು ಅದರಿಂದ. ಅದೇ ಅದು ಪರ್ಫೆಕ್ಟ್ ಅಲ್ಲ, ಕೈಯಲ್ಲೇ ಹೆಂಗ್ ಮಾಡ್ತೀವಿ ನಾವು ಕೆಲಸನೇ, ಜನ ಕೈಯಲ್ಲಿ ಮಾಡಿಸೋದೇ ಬೇರೆ ತರ, ಯಂತ್ರಗಳಿಂದ ಮಾಡಿಸೋದೇ ಬೇರೆ ತರ ಆಗತ್ತೆ. ಅಂದ್ರೆ ಸ್ವಲ್ಪ ಉಳಿತಾಯ ಆಗತ್ತೆ ಯಂತ್ರಗಳಿಂದ ಮಾಡಿಸಿದ್ರೆ, ಆದ್ರೆ ಅದು ಕ್ಲೀನ್ ಅಲ್ಲ. ಜನರ ಕೈಯಲ್ಲಿ ಮಾಡಿಸಿದ್ರೆ ಅದು ಕ್ಲೀನ್ ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಒಂದ್ ಸ್ವಲ್ಪ ವೇಸ್ಟ್ ಅನ್ನೋ ಜಾಗಲ್ಲ ಹೇಳೋಷ್ಟು, ಆದ್ರೆ ಸ್ವಲ್ಪ ತ್ರಾಸ್ ಆಗತ್ತೆ, ಸ್ಟ್ರಗಲ್ ಪಡ್ಲೇಬೇಕು. ಯಾಕಂದ್ರೆ ಅದ್ರಲ್ಲಿ ಬೆಳೆಯಿಂದ ನಾವು ಉತ್ಪನ್ನಕ್ಕೋಸ್ಕರನೇ ಹಾಕಿರ್ತೀವಿ ನಾವು ದುಡ್ಡನ್ನ, ಅದ ಒಂದ್ ಸ್ವಲ್ಪನಾದ್ರೂ ರಿಕವರಿ ಮಾಡ್ಕೋಬೇಕಂದ್ರೆ ಸ್ವಲ್ಪನಾದ್ರೂ ನಾವು ಯಂತ್ರ ಕೊಡೋಕ್ಕಿಂತ ಮಾನವರಿಗೆ ಕೆಲ್ಸಕ್ಕೆ ಹಿಂಗೆ ಜನರಿಗೆ ಕೆಲಸ ಕರೆದೆ ಸ್ವಲ್ಪ ದುಡ್ಡು ಮಾಡ್ಕೋಬಹುದು. ಆದ್ರೆ ಜಾಸ್ತಿ ಜನ ಬರಲ್ಲ ಈ ಗದ್ದೆ ಕೆಲಸ ಕೃಷಿ ಕೆಲ್ಸಕ್ಕೆ ಅಂದ್ರೆ ಬರಲ್ಲ, ಸ್ವಲ್ಪ ಕಷ್ಟ ಅಂತ ಹೇಳಿ ಬರೋದಿಲ್ಲ. ಆದ್ರೂ ತೊಂದ್ರೆ ಇಲ್ಲ, ಇವಾಗಿನ ಇದ್ರಲ್ಲಿ ಬರ್ತಿದ್ದಾರೆ, ಮುಂದೆ ಹೇಗೋ ಗೊತ್ತಿಲ್ಲ, ಅದ್ರ ಮುಂದೆ ಯಂತ್ರದ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ಸತ್ತೆ. ಕೂಲಿ ಕೆಲಸಕ್ಕೆ ಅಂತ ಬರ್ತಾರಲ್ಲ ಜನ, ಅವರಿಂದ ಒಂದು ಒಳ್ಳೆಯ ಒಂದು ಕೆಲಸವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಆತರ ಅಂದ್ರೆ ಅವ್ರಿಗೆ ಸ್ವಲ್ಪ ಸಂಬಳನು ಜಾಸ್ತಿ ಕೊಟ್ಟು ಆಮೇಲೆ ಅವ್ರಿಗೆ ತಿಂಡಿ ಚಾ ಈ ತರ ಎಲ್ಲ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗಂದ್ರೆ ತುಂಬಾ ಇಲ್ಲ ನೀವು ಇದೇ ತರ ಮಾಡ್ಬೇಕು ಮಾಡ್ಬೇಕು ಅಂತ ತುಂಬಾ ನಾವು ಹೇಳೋ ಹಾಗೂ ಇರಲ್ಲ. ಅವ್ರಿಗಂದ್ರೆ ಅವ್ರ ಇಚ್ಛೆ ಪ್ರಕಾರ ಮಾಡೇ ಮಾಡ್ತಾರೆ, ಆದ್ರೆ ಜಾಸ್ತಿ ಹೇಳ್ಬಾರ್ದು ಅಂತಾನು ಇಲ್ಲ, ಹೇಳ್ಬೇಕಾಗತ್ತೆ ಮಾಡಿಸ್ಕೋಬೇಕಾಗತ್ತೆ ಮತ್ತೆ ಅವಾಗ ಹೇಳಬೇಕಾಗತ್ತೆ. ಜಾಸ್ತಿ ಹೇಳ್ಬಿಟ್ರೆ ಇವ್ರೇನ್ ಜಾಸ್ತಿ ಹೇಳ್ತಾರೆ ಬಿಡು ಅವ್ರ ಮನೆ ಕೆಲ್ಸಕ್ಕೆ ಹೋಗಲ್ಲ ಅಂತಾನು ಹೇಳ್ಬಿಡ್ತಾರೆ. ಯಾಕೆ ಸ್ವಲ್ಪನಾದ್ರೂ ಮಾಡಿಸ್ಕೊ ಹೇಳಿದ್ರೆ ತೊಂದ್ರೆ ಇಲ್ಲ, ಮಾಡ್ತಾರೆ ಹಿಂಗೆ ಚಾ ತಿಂಡಿ ಎಲ್ಲ ಕೊಟ್ಟು ಸ್ವಲ್ಪ ಸಂಬಳನು ಜಾಸ್ತಿ ಕೊಡ್ತೀವಿ ಅಂದ್ರೆ ಬಂದೇ ಬರ್ತಾರೆ ಕೆಲಸಕ್ಕೆ. ಇನ್ನೊಂದು ಕೆಟ್ಟ ಅಭ್ಯಾಸ ಅಂದ್ರೆ ಸಾಲ ತಗೊಂಡ್ಬಿಟ್ಟು ಮತ್ತೆ ಬರದೇ ಇರುವಂತಹದ್ದು, ಅಂತ ಅಭ್ಯಾಸ ಇಲ್ಲೂ ಇದೆಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಸಾಲ ತಗೊಂಡ್ರೆ ಅದಕ್ಕೆ ಏನಕ್ಕೆ ಉಪಯೋಗಿಸ್ತೀವಿ ಅದಕ್ಕೆ ಹಾಕಿ ಆಮೇಲೆ ಅದರಿಂದನೇ ಹಣ ಪಡೆದು ವಾಪಸ್ ರಿಟರ್ನ್ ಮಾಡ್ತಾರೆ, ಹಾಗೇನಿಲ್ಲ. ಆ ಥರದ್ದೇನು ಇರಲ್ಲ ನಮ್ಮ ಕಡೆಯಲ್ಲಿ, ಅಷ್ಟೊಂದು ಇಲ್ಲ. ಒಂದೊಂದು ಕಡೆ ಇದೆ ಸಾಲ ತಗೊಂಡು ಹೊರ್ಗೂಡ್ ಹೋಗೋದು ಈ ಥರ ಎಲ್ಲ ಮಾಡ್ತಾರೆ, ಈ ಕಡೆನೂ ಆ ಥರ ಇಲ್ಲ. ಈಗ ಕೃಷಿ ಅಂದ್ರೆ ಏನೇನು ಮಾಡ್ತೀರಿ ನೀವು? ನಾವು ಭತ್ತ ಬೆಳಿತೀವಿ, ಭತ್ತ ಇವಾಗ ಕಟಾವಾದ ನಂತರ ಜೋಳ ಹಾಕ್ತೀವಿ ಅದೇ ಗದ್ದೆಗೆ, ಆಮೇಲೆ ಸ್ವಲ್ಪ ಗದ್ದೆ ಕಬ್ಬು ಹಾಕ್ತೀವಿ, ಆಮೇಲೆ ಶುಂಠಿ ಬೆಳಿತೀವಿ, ಈ ಥರ ಇಲ್ಲ ತರಕಾರಿಗಳು ಆ ಥರ ಬೆಳಿತೀವಿ. ಅಂತಂದ್ರೆ ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ಏನೇನು ಸವಾಲುಗಳನ್ನ ನೀವು ಎದುರಿಸ್ತಾ ಇದ್ದೀರಿ? ಭತ್ತದಲ್ಲಿ ಮಳೆ ಎಲ್ಲ ಕರೆಕ್ಟ್ ಆದ್ರೆ ಕರೆಕ್ಟ್ ಆಗತ್ತೆ, ಅಂದ್ರೆ ಗದ್ದೆ ನೆಟ್ಟೆಸ್ಟ್ ಟೈಮ್ ಈಗ ಸ್ವಲ್ಪ ಅಗೆ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಇರಲ್ಲ ಮಳೆ, ಆದ್ರೆ ತೊಂದ್ರೆ ಇಲ್ಲ. ಬೋರಿನ ನೀರ್ ಇದ್ರೆ ಓಕೆ, ಬೋರಿನ ನೀರ್ ಇಲ್ಲ ಅಂದ್ರೂ ಕಷ್ಟ, ಯಾಕಂದ್ರೆ ಹೊಳೆ ನಂಬ್ಕೊಳ್ಲಿಕ್ ಆಗಲ್ಲ, ಮಳೆನೂ ನಂಬ್ಕೊಳ್ಲಿಕ್ ಆಗಲ್ಲ. ನಾವು ಲೇಟ್ ಆಗಿ ಭತ್ತ ಹಾಕಿದ್ವಿ ಅಂದ್ರೆ ಲೇಟ್ ಆಗಿ ಗದ್ದೆ ನೆಟ್ಟಿ ಮಾಡ್ಬೇಕಾಗತ್ತೆ, ಆ ನಂತರ ಮತ್ತೆ ರಿಟರ್ನ್ ಮಳೆಗಾಲದ. ಈಗ ನೋಡಿ ಜನವರಿ ಅಕ್ಟೋಬರ್ ಡಿಸೆಂಬರ್ ಅಲ್ಲಿ ಮಳೆ ಇಲ್ಲ ನೆಕ್ಸ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ, ಅರೆ ಈ ತರ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ರು ಕಷ್ಟ. ಬೇಗ ಆಗಿ ಹಾಕೊಂಡ್ರು ಮಧ್ಯಂತರ ಮಳೆ ಇಲ್ಲ ಅಂದ್ರೂ ಕಷ್ಟ ಆಗತ್ತೆ. ಬೇಗ ಹಾಕಬಿಟ್ರು ಒಂದು ಒಳ್ಳೇದು, ಅಂದ್ರೆ ಬೋರ್ ಗೀರ್ ಇದ್ದವರೆಲ್ಲ ಬೇಗ ಹಾಕೊಂತಾರೆ, ಬೋರ್ ಇಲ್ಲ ಅಂದವರೆಲ್ಲ ಸ್ವಲ್ಪ ಲೇಟ್ ಆಗಿ ಹಾಕೊಳ್ಳೇಬೇಕಾಗತ್ತೆ. ಅಷ್ಟ ನಂತರ ಅದು ಭತ್ತ ನಾವು ಹೇಗೆ ಅದು ಗದ್ದೆ ನಟ್ಟಿ ಮಾಡಿ ಅದು ಗೊಬ್ಬರ ಹಾಕಿ ಅದಕ್ಕೆ ಯಾವ್ಯಾವ ತರ ಸವಲತ್ತು ಕೊಡ್ತೀವಲ್ಲ ಅದೇ ತರ ಬೆಳೆಯುತ್ತೆ ಬೆಳೆನು, ಅದರಿಂದ ತೊಂದರೆ ಏನಾಗಲ್ಲ. ಆದ್ರೆ ಜನಗಿನ ಎಲ್ಲ ಕಡಿಮೆ ಬಂದಾಗ ಸ್ವಲ್ಪ ಮನೆಯವರೇ ಸ್ಟ್ರಗಲ್ ಮಾಡ್ಬೇಕು, ತುಂಬಾ ಕೆಲಸದ ಆಳ ಮೇಲೆ ಡಿಪೆಂಡ್ ಆಗಿದ್ರೆ ನಮ್ಗೆ ಕಷ್ಟ ಆಗತ್ತೆ ಮಾಡ್ಲಿಕ್ಕೆ. ಮನೆಯವರು ಸ್ವಲ್ಪ ಅದ್ರಲ್ಲಿ ತೊಡಸ್ಕೊಂಡ್ರೆ ಅಡ್ಡಿಲ್ಲ, ತೊಂದರೆ ಇಲ್ಲ. ಆದ್ರೆ ಪ್ರಾಫಿಟ್ ಇರತ್ತೆ, ಹೇಳೋಷ್ಟೇನ್ ಪ್ರಾಫಿಟ್ ಇಲ್ಲ ಅನ್ನಂಗಿಲ್ಲ, ನಾವು ಹಾಕಿದಂತ ಅಮೌಂಟ್ ಬಂದೇ ಬರತ್ತೆ, ಅದ್ ಮಾತ್ರ ಪಕ್ಕ ಆಗಿರತ್ತೆ. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬೇಕು ಅಂದ್ರೆ ಹಟ್ಟಿ ಗೊಬ್ಬರವೋ ಅಥವಾ ಏನಾದ್ರೂ ಗೊಬ್ಬರವನ್ನ ಹಾಕ್ಬೇಕಾಗ್ತದೆ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಮಣ್ಣನ್ನ? ನಾವು 2 ವರ್ಷಕ್ಕೊಂದ್ಸಲ ಸಗಣಿ ಗೊಬ್ಬರ ಹಾಕ್ತೀವಿ, ಆಮೇಲೆ ವರ್ಷ ವರ್ಷ ನಾವೀಗ ಜೋಳ ಹಾಕೋಕ್ಕಿಂತ ಮುಂಚೆ ಕೋಳಿ ಗೊಬ್ಬರ ಅಂತ ಬರುತ್ತೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಅದನ್ನೇ ಜಾಸ್ತಿ ಹಾಕ್ತೀವಿ. ಇವಾಗ ಒಂದ್ಸಲ ಹಾಕಿ ಆಮೇಲೆ ಜೋಳ ಹಾಕ್ತೀವಿ, ಆಮೇಲೆ ನೆಕ್ಸ್ಟ್ ಅದು ಭತ್ತಕ್ಕೆ ಅಲ್ಲಿಗಲ್ಲಿ ಹೊಂದ್ಕೊಬಿಡತ್ತೆ. ಭತ್ತ ಟೈಮಿಗೆ ನಾವು ಅದನ್ನ ಕೋಳಿ ಗೊಬ್ಬರ ಹಾಕ್ಬಿಟ್ರೆ ಭತ್ತ ಹಾಳಾಗ್ಬಿಡತ್ತೆ, ಕೆಂಪಾಗ್ಬಿಡತ್ತೆ, ಭತ್ತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅಂದ್ರೆ ಸುಟ್ಟು ಹೋದಂಗಾಗ್ಬಿಡತ್ತೆ, ಸಿಕ್ಕಾಪಟ್ಟೆ ಭತ್ತ ಕಡಿಮೆ ಆಗತ್ತೆ. ಅವಾಗ ಅದು ಫಸ್ಟಿಗೆ ಜೋಳಕ್ಕಿಂತ ಮುಂಚೆನೆ ಹಾಕ್ಬಿಟ್ರೆ ಒಳ್ಳೆ ಇರತ್ತೆ, ಅದೇ ಮನೆ ಗೊಬ್ಬರ. ಇಲ್ಲ ಇಲ್ಲಿ ರಾಸಾಯನಿಕ ಗೊಬ್ಬರ ಬರುತ್ತಲ್ಲ ಅದನ್ನೇ ರಾಸಾಯನಿಕ ಬೇಕು. ಎಷ್ಟು ಪ್ರಮಾಣದಲ್ಲಿ ಯಾವಾಗ ಹಾಕ್ತೀರಿ? ಇವಾಗ ಭತ್ತದೇ ತಗೊಳ್ಳೋದಾದ್ರೆ ಇವಾಗ ಹಾಗೆ ಹಾಕ್ಬೇಕಾದ್ರೆ ಒಂದ್ಸಲ, ಅದು ಜಾಸ್ತಿ ಅಲ್ಲ, ಒಂದು ಹಾಕಿ ಒಂದೆರಡು ವಾರದ ನಂತರ, ಒಂದ್ 15 ದಿನದ ನಂತರ ಸ್ವಲ್ಪ ಸ್ವಲ್ಪ ಉದುರಿಸ್ಬೇಕು ಹಂಗೆ. ಅಂದ್ರೆ ನಾವು ಅದ್ರ ಪ್ರಮಾಣ ಜಾಸ್ತಿ ಅಂದ್ರೆ ಜಾಸ್ತಿ ಅಲ್ಲ, ಒಂದ್ ಬುಡಕ್ಕೆ ಒಂದ್ ಕಾಳು ಬೀಳೋದು ಅಥವಾ 4 ಬುಡಕ್ಕೆ ಒಂದ್ ಕಾಳು ಬಿದ್ರು ಸಾಕು, ಆತರ ಉದುರಿಸಿದ್ರೆ. ಆ ನಂತರ ನೆಕ್ಸ್ಟ್ ಗದ್ದೆ ಸ್ವಲ್ಪ ಗದ್ದೆ ನಟ್ಟಿ ಮಾಡ್ಬೇಕಾದ್ರೆ, ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಬೇಕು, ಅವಾಗ ಅಷ್ಟೇ ಒಂದ್ 2 ಬುಡದ ಮಧ್ಯೆ ಒಂದ್ 2 ಕಾಳು ಬೀಳೋ ತರ. ಅದ್ರ ನಂತರ ಮಧ್ಯ ಸ್ವಲ್ಪ ಸಸಿನೇ ದೊಡ್ಡ ಆದ ತಕ್ಷಣ ಅದಿನ್ನು ಹೊಡೆ ಅಂತ ಬರುತ್ತೆ, ಅದ್ರ ಟೈಮಿಗೆ ಒಂದ್ಸಲ ಕೊಟ್ರೆ ಆಮೇಲೆ ಅವಶ್ಯಕತೆ ಇರಲ್ಲ, ಅಂದ್ರೆ ಸಗಣಿ ಗೊಬ್ಬರ ಹಾಕಿರ್ತೀವಲ್ಲ ಅಲ್ಲಿ ಅಲ್ಲಿಗೆ ಸರಿ ಆಗ್ಬಿಡತ್ತೆ. ಆಮೇಲೆ ಈಗ ಕಳೆ ನಿರ್ವಹಣೆ ಎಲ್ಲ ಹೇಗೆ ಭತ್ತದ ಕೃಷಿಯಲ್ಲಿ? ಕಳೆಗೆ ಇವಾಗ ಮೊದ್ಲೆಲ್ಲ ಕೈಯಲ್ಲೇ ತೆಗಿಬೇಕಿತ್ತು, ಇವಾಗ ಕೈಯಲ್ಲಿ ತೆಗೆಯೋದುಂಟು. ಆದ್ರೂ ಮೊದ್ಲು ನಾವು ಈಗ ಗದ್ದೆ ನೆಟ್ಟಿ ಮಾಡ್ಬೇಕಾದ್ರೆ ಕಳೆನಾಶಕ ಅಂತ ಒಂದು ಬೀಜ ಬರತ್ತದು ಆತರ, ಅದನ್ನೇ ಮೊದ್ಲೇ ಅದು ಮತ್ತೆ ಕಳೆನಾಶಕ ಹೇಳೋದೊಂದು ಬಾಟ್ಲ್ ಅಲ್ಲಿ ಬರತ್ತೆ, ಅತ್ತಂದು ಹೊಡಿಲಿಂಗಿಲ್ಲ, ಅದೆಂತಕ್ಕಂದ್ ಸಸಿನ ಗೊತ್ತೋಗುತ್ತೆ. ಬೀಜ ನಾಶಕ ಅನ್ನೋ ತರ ಒಂದು ಬರತ್ತೆ, ಅದನ್ನ ಅಂದ್ರೆ ಅದ್ ಬೀಜ ಅಷ್ಟೇ ಹೋಗತ್ತೆ, ಆದ್ರೆ ಬೀಜನೇ ದೊಡ್ಡ ಗಿಡ ಆಗೋದು ಜಾಸ್ತಿ ಆಗಿರತ್ತೆ. ಅದಕ್ಕೋಸ್ಕರ ಅದನ್ನ ಹಾಕಿದ್ರೆ ಆಮೇಲೆ ಸ್ವಲ್ಪ ನಾವು 10 ಹಾಳಿಗೆ ಆಗೋ ಕೆಲಸ ಒಂದ್ 2-3 ಹಾಳಿಗೆ ಮುಗಿಸಬಹುದು ಅಷ್ಟೇ, ಕಳೆ ನಿರ್ವಹಣೆ ಮಾಡಬಹುದು ಅಷ್ಟೇ. ಆಮೇಲೆ ಈಗ ಆ ಕೀಟ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಭತ್ತದ ಕೃಷಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಇವುಗಳ ಒಂದು ನಿರ್ವಹಣೆ ಎಲ್ಲ ಹೇಗೆ? ಅದಕ್ಕೆಲ್ಲ ರಾಸಾಯನಿಕವಾಗಿ ಏನೇನು ಬರುತ್ತೆ ಔಷಧಿ ಅದನ್ನೇ ಹಾಕೋದೇ ಆಗತ್ತೆ. ಯಾಕಂದ್ರೆ ಈಗ ಹಳ್ಳಿ ಔಷಧಿ ಕಡೆ ಏನು ಬರಲ್ಲ, ಅವಾಗೆಲ್ಲ ಮೊದ್ಲಲ್ಲ ಆತರ ಏನು ಹಾಕಿದ್ರು ನಡೆಯಲ್ಲ. ಇವಾಗ ಬಿಳಿ ರೋಗ ಬಂತ ಬೀಳತ್ತೆ, ಈಗ ಹಳದಿ ತರ ಬಿಳಿ ಅಥವಾ ಬೆಂಕಿ ರೋಗ ಈ ತರ ಬೀಳತ್ತೆ, ಅದಕ್ಕೆಲ್ಲ ರಾಸಾಯನಿಕ ಏನೇನು ಬರುತ್ತೆ ಅದನ್ನೇ ಹಾಕೋದೇ ಆಗತ್ತೆ. ಮೊದ್ಲಿನ ತರ ಎಲ್ಲ ನಾವು ಈಗ ಹಳ್ಳಿ ಔಷಧಿ ಕಡೆನೆ ಹಾಕಿದ್ರೆ ಅದೇನು ಎಫೆಕ್ಟ್ ಆಗಲ್ಲ ಇವಾಗ. ಅದಕ್ಕೋಸ್ಕರ ಹಳ್ಳಿ ರಾಸಾಯನಿಕವಾಗಿ ಯಾವ್ಯಾವ್ದು ಬರತ್ತಲ್ಲ ಆ ಔಷಧಿನೇ ಹಾಕಲೇಬೇಕಾಗತ್ತೆ. ಅದಕ್ಕೆ ಆ ಟೈಮಿಗೆ ಏನಾದ್ರೂ ಬೆಂಕಿ ರೋಗ ಬಂತಂದ್ರೆ ಅದ್ರ ಔಷಧಿನೇ ಬೇರೆ ಇರತ್ತೆ, ಅದನ್ನ ತಂದು ಹೊಡಿಬೇಕು ಅದೇ ಟೈಮಿಗೆ. ಅದೇನು ಸ್ಟಾರ್ಟಿಂಗ್ ಅನ್ನೋದಿರತ್ತಲ್ಲ, ಸ್ಟಾರ್ಟಿಂಗ್ ಒಳಗಡೆ ಹಾಕ್ಬಿಡಬೇಕು. ನಾವು ತುಂಬಾ ದಿನ ಆದ ನಂತರ ಹೊಡೆದ್ರೆ ಅದರಿಂದ ಮತ್ತೆ ಯಾವ್ದು ಇದಾಗತ್ತೆ, ಸುಮ್ನೆ ಜಾಸ್ತಿ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡತ್ತೆ, ಸ್ವಲ್ಪ ಕೆಂಪಕ್ಕಾಗತ್ತೆ ಭತ್ತ ಅಲ್ಲ, ಅವಾಗ್ಲೇ ಹಾಕ್ಬಿಡ್ಬೇಕು. ಭತ್ತದ ಗಿಡಗಳು ಕೆಂಪ ತುದಿ ಕೆಂಪ ಆದ ತಕ್ಷಣನೇ ಹಾಕ್ಬಿಡ್ಬೇಕು. ಅದು ಹೊಡೆಕ್ಕಿಂತ ಮುಂಚೆನೆ ಬರತ್ತೆ ಆ ರೋಗಗಳೆಲ್ಲ, ಹೊಡೆ ಆದ ತಕ್ಷಣ ಸ್ವಲ್ಪ ರೋಗಗಳು ಕಡಿಮೆ ಆಗತ್ತೆ. ಈಗ ಭತ್ತದ ಕೃಷಿಯಿಂದ ಎಷ್ಟು ಇಳುವರಿನ ನಿರೀಕ್ಷೆ ಮಾಡಬಹುದು, ನೀವು ಎಷ್ಟು ಇಳುವರಿನ ಪಡಿತಾ ಇದ್ರಿ ಒಂದು ಎಕರೆ ಪ್ರದೇಶದಲ್ಲಿ, ಅಥವಾ ಆ ಇಳುವರಿಯ ನಂತರ ನಿಮ್ಮ ಜೋಳದ ಕೃಷಿಯ ಬಗ್ಗೆ ಕೂಡ ಹೇಳಿ. ಭತ್ತದಲ್ಲಿ ಒಳ್ಳೆ ಕರೆಕ್ಟ್ ಟೈಮಿಗೆ ನೀರು ಅಥವಾ ಮಳೆ ನೀರು ಬಂದ್ರಂತೂ ಓಕೆ, ಇಲ್ಲ ಅಥವಾ ನೀರು ಬಿಡೋದು, ನೀರು ಬಿಟ್ಟು ತುಂಬಾ ಮಾಡ್ತೀವಿ ಅನ್ನೋದು ಕಡಿಮೆ ಆಗತ್ತೆ. ಮಳೆ ನೀರೆಲ್ಲ ಬಂದ್ರೆ ಒಂದ್ ಎಕರೆಲ್ಲಿ ತುಂಬಾ ಒಂದು 20 ಚೀಲ 25 ಚೀಲ ಅಂತೂ ಬೆಳಿಲೇಬಹುದು ಆರಾಮ್. ಚೀಲದ ಲೆಕ್ಕದಲ್ಲಿ ಹೋದ್ರೆ ಆರಾಮ್ ಬೆಳಿಬಹುದು ಅಂದ್ರೆ ಭತ್ತ, ಅದು ರೇಟು ಹಾಗೆ ಇರ್ಬೇಕು. ಎಂತಕ್ಕಂದ್ರೆ ಕೃಷಿ ಇವಾಗ ರೈತರ ಕೃಷಿ ಬರೋ ಟೈಮಿಗೆ ರೇಟ್ಗಳೇ ಕಡಿಮೆ ಆಗತ್ತೆ. ಈ ಸಲನು 5 ಸಲ ತಗೊಂಡ್ರೆ ಮಳೆನೂ ತುಂಬಾ, ಅದ್ರಲ್ಲಿ ಬೇರೆ ರೇಟು ಹುಲ್ಲಿಂದು ರೇಟ್ ಇಲ್ಲ, ಭತ್ತದ್ದು ರೇಟ್ ಇಲ್ಲ, ಆತರ ಆದ್ರೆ ಕಷ್ಟ ಆಗತ್ತೆ. ಆದ್ರೆ ತೊಂದ್ರೆ ಇಲ್ಲ, ನಾವು ಹಾಕಿರೋ ಅಮೌಂಟ್ ಅಂತೂ ತೆಗಿಬಹುದು. ನಾವು ಮನೇಲೆ ಸ್ವಲ್ಪ ನಾವು ಮನೆಯವರೇ ಯಾರು ಇದೀವಿ ಅವರ ಸ್ವಲ್ಪ ಸ್ಟ್ರಗಲ್ ಮಾಡ್ಬಿಟ್ರೆ ಹಾಕಿರೋ ಅಮೌಂಟ್ ಅಂತೂ ಆರಾಮ್ಸೆ ತೆಗಿಬಹುದು. ಆಮೇಲೆ ಜೋಳದಾದ್ರೂ ಅಷ್ಟೇ, ಜೋಳದಲ್ಲಿ ಪ್ರಾಫಿಟ್ ಇರತ್ತೆ, ಅದರಲ್ಲಿ ತುಂಬಾ ಕೆಲಸ ಇರಲ್ಲ ಜೋಳದಲ್ಲಿ. ಇವಾಗ ಜೋಳ ಬಿತ್ತನೆ ಮಾಡಿದ ತಕ್ಷಣ ಒಂದ್ಸಲ ಗೊಬ್ಬರ ಹಾಕ್ಬೇಕಾಗತ್ತೆ, ಅಂದ್ರೆ ರಾಸಾಯನಿಕ ಗೊಬ್ಬರಕ್ಕಿಂತ ಮುಂಚೆ ನಾವು ಏನು ಕೋಳಿ ಗೊಬ್ಬರ ಏನು ಇರುತ್ತಲ್ಲ ಆ ತರ ಗೊಬ್ಬರ ಹಾಕ್ಬಿಟ್ರೆ ರಾಸಾಯನಿಕ ಗೊಬ್ಬರ ತುಂಬಾ ಹಾಕೋದೇ ಬೇಡ. ಆಮೇಲೆ ಸಸಿ ಇವಾಗ ಜೋಳ ಬಿತ್ತನೆ ಮಾಡ್ಬೇಕಾದ್ರೆ ಬಿತ್ತನೆ ಮಾಡಿ ಸ್ವಲ್ಪ ಒಂದು ತಿಂಗಳ 1.5 ತಿಂಗಳ ನಂತರ ಸಸಿ ಎದ್ದು ಬರತ್ತೆ, ಅವಾಗ ಲಿಮಿಟ್ ಒಂದ್ ಗಿಡಕ್ಕೆ 1/4 ಚಮಚದಷ್ಟು ರಾಸಾಯನಿಕ ಗೊಬ್ಬರ, 4 ಗೊಬ್ಬರ ಮಿಕ್ಸ್ ಮಾಡಿ, ಯೂರಿಯ ಪೊಟ್ಯಾಶ್ ಪೆಟ್ಟಂಪಸ್ ಇತರ 3 ಗೊಬ್ಬರ ಮಿಕ್ಸ್ ಮಾಡಿ ಒಂದ್ 1/2 ಚಮಚ ಹಾಕಿ ಒಂದು ಮತ್ತೆ ನೀರ್ ಬಿಡ್ಬೇಕು ಅದಕ್ಕೆ. ಅದು ಇವಾಗ ಕಳೆ ಎಲ್ಲ ತೆಗಿಲಿಕ್ಕೆ ಆಗಲ್ಲ, ಮೊದ್ಲೇ 1/2 ಚಮಚ ಅಂದ್ರೆ ಒಂದ್ ಗಿಡಕ್ಕೆ 1/2 ಚಮಚ ಬರುವ ಹಾಗೆ ಒಂದೇ ಗಿಡಕ್ಕೆ ಇಡೀ ಎಕರೆಗೆ ಹಾಕುದಿದ್ರೆ ಹೇಗೆ? ಗಿಡಕ್ಕೆ 1/2 ಚಮಚ ಒಂದೊಂದು ಒಬ್ಬೊಬ್ರು ದಪ್ಪ ಬಿತ್ತಿರ್ತಾರೆ, ಅವಾಗಾದ್ರೆ ತುಂಬಾ ಬೇಕಾಗತ್ತೆ ಎಕರೆಗೆ. ನಮ್ಮ ಕಡೆ ಬಿತ್ತೋ ತರ ಆದ್ರೆ ಯೂರಿಯಾ 1-2 ಚೀಲ ಹಾಕಿದ್ರೆ, ಪೊಟ್ಯಾಶ್ 1/2 ಚೀಲ, ಆಮೇಲೆ ಮತ್ತೆ ಪೆಟ್ಟಂಪಸ್ ಯಾವ್ದಾರ ಹಾಕೋದಾದ್ರೆ 1/3 ಚೀಲ ಈ ತರ ಹಾಕ್ಬಹುದು ಅಷ್ಟೇ. ಅಂದ್ರೆ ಒಂದ್ 3-4 ಚೀಲದ ಒಳಗಡೆನೆ ಕವರ್ ಮಾಡ್ಬಿಡ್ಬೇಕು ಅದನ್ನೇ. ಯೂರಿಯಾದಿಂದ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಅದನ್ನೇ. ಅದೇ ಯಾವ ಸಮಯದಲ್ಲಿ ಹಾಕೋದು ಈ ಗೊಬ್ಬರವನ್ನ? ಜೋಳ ಬಿತ್ತನೆ ಮಾಡಿ ಒಂದು 45-50 ದಿನದ ಒಳಗಡೆ ಹಾಕ್ಬೇಕು, ಅಂದ್ರೆ ಸಸಿ ಗೊತ್ತಾಗತ್ತೆ, ಸಸಿ ಸ್ವಲ್ಪ 1/2 ಫುಟ್ ಬಂದಿರತ್ತೆ ಅವ ಹಾಕ್ಬೇಕು. ಮಣ್ಣನ್ನ ಏರ್ ಹಾಕುದಂತ ಏನಾದ್ರು ಇದೆಯಾ? ಇಲ್ಲ, ಮೊದ್ಲಿತ್ತು ಬರ ಹೊಡೆಯೋದು ಅಂತ ಮಾಡ್ತಿದ್ರು, ಆದ್ರೆ ಇವಾಗ ಆತರ ಕೆಲಸಕ್ಕೆಲ್ಲ ಎತ್ತುಗಳು ಕಡಿಮೆ ಇರೋದಕ್ಕೆ ಲಾಡಿಸ್ ಅನ್ನೋದೊಂದು ಔಷಧಿ ಬಂದಿದೆ, ಅದನ್ನ ಹೊಡಿತಾರೆ. ಅದನ್ನ ಹೊಡೆದ ತಕ್ಷಣ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಇರೋದು ಕಳೆ ನಾಶ ಕಳೆನೂ ಇದೇ ತರ ಎಲ್ಲ ನಾಶ ಆಗತ್ತೆ, ಗಿಡಕ್ಕೂ ಸ್ವಲ್ಪ ಸ್ಟ್ರೆಂತ್ ಅನ್ನೋದು ಬರತ್ತೆ. ಇದು ಬರ ಹೊಡಿಲೇಬೇಕು, ಮಣ್ಣು ಏರಿಸಲೇಬೇಕು ಅನ್ನೋದೇನು ಇರಲ್ಲ. ಆದ್ರೆ ಸ್ವಲ್ಪ ಜನ ಏರಿಸ್ತಾರೆ, ಮನೇಲಿ ಎತ್ತು ಗಿತ್ತು ಇದ್ದವರೆಲ್ಲ ಏರಿಸ್ತಾರೆ, ಇಲ್ಲ ಅಂದವರೆಲ್ಲ ಬರ ಹೊಡೆಯಲ್ಲ, ಗೊಬ್ಬರ ಹಾಕಿ ಆಮೇಲೆ ಲಾಡಿಸ್ ತೊಡೆದು ನೀರ್ ಬಿಟ್ಬಿಡ್ತಾರೆ. ಎಷ್ಟು ತಿಂಗಳಿನ ಬೆಳೆ ಇದು? ಇದು 3 ತಿಂಗಳ ಬೇಕೇ ಬೇಕು. ಇವಾಗ ಹಾಕಿದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಎಂಡ್ 3.5-4 ತಿಂಗಳಂತೂ ಬೇಕು. ಈಗ ಅಕಾಲಿಕವಾಗಿ ಮಳೆ, ಈಗ ಕೆಲವೊಂದ್ಸರಿ ಜನವರಿ ಫೆಬ್ರವರಿ ಕೂಡ ಮಳೆ ಬರುವುದಿದ್ರೆ ಇದರಿಂದಾಗಿ ಏನಾದ್ರೂ ತೊಂದರೆ ಆಗ್ತದೆ ಜೋಳಕ್ಕೆಲ್ಲ? ಇಲ್ಲ ಇಲ್ಲ, ಅದರಿಂದ ಏನ್ ತೊಂದರೆ ಆಗಲ್ಲ, ಯಾಕಂದ್ರೆ ಮಳೆ ಜೋಳಕ್ಕೆ ನೀರ್ ಬೇಕೇ ಬೇಕು, ನಾವು ನೀರ್ ಬಿಡ್ತಾನೆ ಇರ್ಬೇಕು, ಮಳೆಯಿಂದ ತೊಂದರೆ ಅನ್ನೋದೇನಿಲ್ಲ. ಬಟ್ ಭತ್ತಕ್ ಮಾತ್ರ ಜನವರಿ ಲಾಸ್ಟ್ ಹೊಡೆ ಹೊಂಟ ನಂತರ ಬಂದ್ರೆ ತುಂಬಾ ತೊಂದರೆ ಆಗತ್ತೆ. ಜೋಳಕ್ಕೆ ತೊಂದರೆ ಆಗಲ್ಲ, ನಾವು ನೀರ್ ಬಿಡ್ಲೇಬೇಕಾಗತ್ತಲ್ಲ, ನಾವು ನೀರ್ ಬಿಡೋದು ಇಲ್ಲಿ ಹೋಗ್ಬಿಡತ್ತಷ್ಟೇ. ಆಮೇಲೆ ಈಗ ಜೋಳದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಆ ಎಲೆಗಳಿಗೆ ಒಂದು ರೀತಿಯ ಭೂಸರ ಬರುವಂತಹದ್ದು, ಇಂತಹ ಸಮಸ್ಯೆಗಳೆಲ್ಲ ಬರ್ತವ? ಹೌದೌದು, ಮೊದ್ಲೆಲ್ಲ ಇರ್ತಿರ್ಲಿಲ್ಲ, ಇವಾಗ ಜೋಳದಲ್ಲಿ ಹುಳ ಆಗತ್ತೆ. ಇವಾಗ ಸ್ಟಾರ್ಟಿಂಗ್ ಜೋಳ 1 ಫೂಟ್ ಆದ ತಕ್ಷಣ ಹುಳ ಆಗತ್ತೆ, ಅದಕ್ಕೊಂದು ಔಷಧಿ ಕಂಡಿಡಿದಾರೆ, ಮೊದ್ಲು ಇರ್ಲಿಲ್ಲ, ಇವಾಗ ಇದೆ. ಅದು ಅದ್ ಲಾಡಿಸ್ ಜೊತೆನೆ ಮತ್ತೊಂದು ಔಷಧಿ ಬರತ್ತೆ, ಅದನ್ನ ಹೊಡೆದ್ರೆ ತೊಂದರೆ ಇಲ್ಲ ಹೋಗತ್ತೆ. ಸರ್, ಈಗ ಇಂತಹ ಆರೋಗ್ಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಇಂತಹ ರಾಸಾಯನಿಕವನ್ನೇ ಸಿಂಪರಣೆ ಮಾಡಬೇಕು ಅಂತ ಹೇಳುವರು ಅಂದ್ರೆ ಕೃಷಿ ಇಲಾಖೆಯವರು ಏನಾದ್ರು ಹೇಳ್ತಾರಾ? ಹಾ ಹೇಳ್ತಾರೆ, ತೊಂದರೆ ಇಲ್ಲ, ಪಂಚಾಯತಿಂದನೂ ಬರುತ್ತೆ. ಮಹಿಳೆಯರು ಸಂಘಟಿತರಾಗಬೇಕು, ಆ ಮೂಲಕ ಅಭಿವೃದ್ಧಿ ಆಗಬೇಕು ಎನ್ನುವಂತಹದ್ದು ಇತ್ತೀಚಿನ ಒಂದು ಆಲೋಚನೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸ್ತ್ರೀ ಶಕ್ತಿ ಸಂಘ ಆಗ್ಬೋದು ಅಥವಾ ಮಹಿಳಾ ಸ್ವಸಹಾಯ ಸಂಘಗಳಾಗ್ಬೋದು. ಇದರ ಮೂಲಕ ಯಾವ ರೀತಿ ಮಹಿಳೆಯರ ಒಂದು ಅಭಿವೃದ್ಧಿಗೆ ಇದು ನೆರವಾಗ್ತದೆ ಇಂಥ ಒಂದು ಸಂಘಟನೆಗಳು? ಅದ್ ಯಾವ ತರ ಆಗತ್ತೆ ಅಂದ್ರೆ, ಈಗ ಸಂಘದಲ್ಲೆಲ್ಲ ಇದ್ರೆ ಅದರಿಂದ ಒಂದು ಗೌರ್ಮೆಂಟ್ ಇಂದ ಒಕ್ಕೂಟ ಅನ್ನೋದೊಂದು ಮಾಡಿದ್ದಾರೆ. ಆ ಒಕ್ಕೂಟದ ತಿಂಗಳ ಎರಡು ಮೀಟಿಂಗ್ ನಡೆಯುತ್ತೆ, ಒಂದು ಗ್ರಾಮ ಒಕ್ಕೂಟ ಮತ್ತೊಂದು ಹಿಂಗೆ ಒಕ್ಕೂಟ ಅಂತ ಮಾಡ್ತಾರೆ ಅವರು. ಅದ್ರಲ್ಲಿ ಏನಾಗತ್ತೆ ಅಂದ್ರೆ, ಹೊರಗಡೆದು ನಮ್ದೇನೋ ಗೌರ್ಮೆಂಟ್ ಇಂದ ಏನೋ ಅವ್ರ ಸವಲತ್ತುಗಳಿರತ್ತೆ, ಕೃಷಿಗಾಗ್ಲಿ ಅಥವಾ ಕೂಲಿ ಕಾರ್ಮಿಕರು ಇರ್ತಾರೆ ಅವರಿಗೆಲ್ಲ ಇರತ್ತೆ ಈ ತರ ಸಬ್ಸಿಡಿ ಮೇಲೆ ಏನಾದ್ರು ಪೈಪ್ ಸಿಗೋದಾಗ್ಲಿ ಅಥವಾ ಭತ್ತ ಸಿಗೋದಾಗ್ಲಿ ವ್ಯವಹಾರ ಇದ್ ಈ ಕಡೆ ಏನಾದ್ರು ಸಿಗತ್ತೆ, ಅಥವಾ ಸಾಲಕ್ಕಾಗಾದ್ರೂ ಸಬ್ಸಿಡಿ ಈ ತರ ಇರತ್ತೆ, ನಿಮ್ ಬಡ್ಡಿ ಕಡಿಮೆ ಇರತ್ತೆ, ಆ ತರದೆಲ್ಲ ಗೊತ್ತಾಗ್ಬೇಕಂದ್ರೆ ನಾವು ಸಂಘದಲ್ಲಿದ್ರೆ ನಾವು ಒಕ್ಕೂಟಕ್ಕೆಲ್ಲ ಹೋದಾಗ ಆತರ ವಿಷಯ ಗೊತ್ತಾಗತ್ತೆ ನಮ್ಗೆ. ಅದ್ ಯಾವ್ದ್ರಲ್ಲೂ ಇಲ್ಲ, ನಾವು ಮನೆಯಲ್ಲೇ ಇರ್ತೀವಿ ಅಥವಾ ಕೃಷಿ ಒಂದೇ ಮಾಡ್ತೀವಿ ಅಥವಾ ಕೂಲಿ ಕಾರ್ಮಿಕರ ಕೂಲಿ ಅಷ್ಟೇ ಮಾಡ್ತೀವಿ ಅಂದ್ರೆ ಆತರ ವಿಷಯ ನಮ್ಗೆ ಗೊತ್ತಾಗಲ್ಲ. ನಾವ್ ಈ ತರ ಒಕ್ಕೂಟದಲ್ಲಿ ಇದ್ರೆ ಆತರ ವಿಷಯ ಯಾರಾದ್ರು ಬಂದು ಮೇನ್ ಒಕ್ಕೂಟದಲ್ಲಿ ಮೇನ್ ಆಗಿರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ ಈ ತರ ಸಬ್ಸಿಡಿ ಇದೆ, ಈ ತರ ಇದನ್ನೇ ಮಾಡ್ಕೊಳ್ಳಿ ಅಂತ. ಇವಾಗ ಒಬ್ಬರಿಂದ ಒಬ್ರು ನಾವು ಬೇರೆಯವ್ರಿಗೆ ಹೇಳ್ಬಹುದು, ನಾವು ಅದ್ರಲ್ಲಿ ಅಳವಡಿಸ್ಕೋಬಹುದು. ಈಗ ಬೇರೆ ಬೇರೆ ಕೃಷಿ ಕ್ಷೇತ್ರದಲ್ಲಿ ಈಗ ಎರೆಗೊಬ್ಬರ ತಯಾರಿ ಮಾಡುವಂತಹದ್ದಾಗ್ಬಹುದು ಅಥವಾ ಕೋಳಿ ಸಾಕಣೆ ಆಗ್ಬಹುದು ಅಥವಾ ಹಂದಿ ಸಾಕಣೆ ಆಗ್ಬಹುದು ಹಸುವಿನ ಸಾಕಣೆ ಆಗ್ಬಹುದು, ಇಂಥದಕ್ಕೆಲ್ಲ ಒಂದು ನಿರ್ದಿಷ್ಟ ತರಬೇತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಇರ್ತದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ ಅಥವಾ ತೋಟಗಾರಿಕಾ ಇಲಾಖೆಯಲ್ಲಿ ತರಬೇತಿ ಕೊಡ್ತಾರೆ, ಕಸಿ ಕಟ್ಟುವುದ್ರ ಬಗ್ಗೆ ಎಲ್ಲ ತರಬೇತಿ ಇರ್ತದೆ. ಇಂತಹ ತರಬೇತಿಯನ್ನ ಏನಾದ್ರು ನೀವು ಪಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನಾ ಆ ತರದಕ್ಕೇನು ಹೋಗ್ಲಿಲ್ಲ ಅಂದ್ರೆ ಹೇಳ್ತಾರೆ ಒಕ್ಕೂಟದಲ್ಲಿ ಈ ತರ ತರ. ಈಗ ಸ್ವಲ್ಪ ರೀಸೆಂಟ್ಲಿ ಆಗಿ ಇತ್ತು ಇಲ್ಲಿ ನಮ್ ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲೇ ಇತ್ತು, ಅಣಬೆ ಬೆಳೆಯೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಬನ್ನಿ ಅಂತ ಹೇಳಿ. ನಮ್ಗೆ ಅದ್ರ ಬಗ್ಗೆ ನಾವ್ ಆ ಕಡೆ ಹೋದ್ರೆ ಈ ಕಡೆ ಗದ್ದೆ ಕಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ, ಮತ್ತೆ ನಮ್ಮನೆಯಲ್ಲೂ ದನ ಇದೆ ತನ ತುಂಬಾ ಇರೋದ್ರಿಂದ ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಅಂತ ನಾವು ಹೋಗ್ಲಿಲ್ಲ. ಆದ್ರೆ ತುಂಬಾ ಮಾಹಿತಿಗಳು ಕೊಡ್ತೀವಿ ಅಂತ ಹಾಕ್ತಾರೆ ಗ್ರೂಪ್ ಅಲ್ಲಿ, ಈ ತರ ಚರ್ಚೆ ಮಾಡಿ ಹಾಕ್ತಾರೆ. ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಆಕ್ಟಿವ್ ಆಗಿದ್ದೀರಿ? ಹಾ ಹೌದು, ಅಂದ್ರೆ ಇಲ್ಲಿ ಒಕ್ಕೂಟದಲ್ಲಿ ಸಹ ನಿರ್ದೇಶಕಿ ಅಂತ ಅದ್ರಲ್ಲಿ ದಿನ, ಅದಕ್ಕೋಸ್ಕರ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಜಿ ಪಿ ಎಲ್ ಎಫ್ ಮತ್ತೆ ಎನ್ ಸಿ ಆರ್ ಪಿ ಅಂತ ಇದ್ರ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಹಾಕ್ತಾರೆ ಏನೇ ಇದ್ರುವ ತರಬೇತಿಗಳು ಅಥವಾ ಏನಾದ್ರು ಸಬ್ಸಿಡಿಯಿಂದ ಬರೋದು ಅಥವಾ ಇವಾಗ ಕಲ್ತಿ ಮನೆಗಿದ್ದ ಮಕ್ಕಳಿಗೆ ಅಥವಾ ಈಗ ಸೆಕೆಂಡ್ ಪಿ ಯು ಸಿ ಟೆಂತ್ ಅಥವಾ ಸೆವೆಂತ್ ಮುಗಿಸಿದವರಿಗೆ ಏನಾದ್ರು ಸ್ಕೋರ್ಸ್ ಗಳಿದ್ರೆ ಅದ್ರ ಬಗ್ಗೆ ಎಲ್ಲ ಹಾಕ್ತಾರೆ. ಆ ತರದೆಲ್ಲ ಬೇರೆಯವರಿಗೆ ಹೇಳಿ ಆ ತರ ಎಲ್ಲ ಹೋಗ್ಬಹುದು ಅಂದ್ರೆ ಇಲ್ಲ, ಆ ತರ ಎಲ್ಲ ಬರ್ತಾ ಇರತ್ತಲ್ಲ, ಅದರಿಂದ ಉಪಯೋಗನೇ ಆಗತ್ತೆ. ಈಗ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು ಇರ್ತದೆ. ಟೈಲರಿಂಗ್ ಮಾಡುವಂತಹದ್ದು ಇರಬಹುದು ಅಥವಾ ಎಂಬ್ರಾಯ್ಡ್ರಿ ಮಾಡುವಂತಹದ್ದು ಇರಬಹುದು ಅಥವಾ ಯಾವುದೋ ಒಂದು ತರಬೇತಿಯನ್ನು ನೀಡುವಂತಹದ್ದು ಇರಬಹುದು. ಇದರ ಬದಲಿಗೆ ಕೃಷಿಯನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಕೃಷಿ ಅಂದ್ರೆ ನಮ್ಗೆ ಆತರ ಟೈಲರಿಂಗ್ ಆಗ್ಲಿ ಅಥವಾ ನಾವು ಬೇರೆ ಯಾವ್ದೇ ಎಂಬ್ರಾಯ್ಡ್ರಿ ಆದ್ರೆ ಮಾತ್ರ ಮಾಡಿದ್ರೆ ಆದ್ರೆ ನಾವು ಅದೇ ಅವದೇನ್ ಬರತ್ತೆ ಆ ಟೈಲರಿಂಗ್ ಬರತ್ತೆ ಆ ಬಟ್ಟೆ ಟೈಮಿಗೆ ಅಷ್ಟೇ ಮಾಡ್ಬೇಕು. ಈ ಕೃಷಿ ಆದ್ರೆ ಆಗಲ್ಲ, ನಾವು ಅದ್ರಲ್ಲಿ ತುಂಬಾ ಪ್ರಾಫಿಟ್ ಮಾಡ್ಬೋದು ಕೃಷಿಯಿಂದವ. ನಾವು ಹೇಗಾದ್ರೆ ಕೃಷಿ ಕೆಲಸ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇವಾಗ ನಾವು ಒಂದು ಅರ್ಧ ಒಂದ್ ಎಕರೆಲ್ಲೇ ನಾವು ಸ್ವಲ್ಪ ಭತ್ತ ಎಲ್ಲ ಸ್ವಲ್ಪ ಒಳ್ಳೆ ಆಗಿ ಬೆಳೆದು ಅಥವಾ ಅದಕ್ಕೆ ಗೊಬ್ಬರ ಎಲ್ಲ ಕರೆಕ್ಟ್ ಟೈಮೇ ಹಾಕಿದ್ರೆ ನಮ್ಗೆ ಟೈಮ್ ಹೋಗ್ಲಿಕ್ಕೆ ಟೈಮ್ ಸಿಗತ್ತೆ. ಇಲ್ಲಿ ನಾವು ಟೈಲರಿಂಗ್ ಒಂದೇ ಮಾಡ್ತಾ ಇದ್ರೆ ಕೃಷಿ ಬಿಡ್ಲೇಬೇಕಾಗತ್ತೆ. ಇಲ್ಲಿ ಬಟ್ಟೆ ಹೊಲಿಲಿ ಯಾವ್ದೋ ಒಂದು ಮದ್ವೆ ಸೀಸನ್ ಬಂತಪ್ಪ ಅವಾಗ ಬಟ್ಟೆ ಹೊಲ್ ಕೊಡ್ಲೇಬೇಕು ಅಂದ್ರೆ ಅದೇ ಟೈಮಿಗೆ ನಮ್ ಕೃಷಿಗೆ ಹೋಗ್ಬೇಕಂದ್ರೆ ಇದ್ ಯಾವ್ದಾದ್ರು ಒಂದ್ ಆಯ್ಕೆ ಮಾಡ್ಕೋಬಹುದು. ಅದ್ರಲ್ಲಿ ನಮ್ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೋಸ್ಕರ ನಾವು ಅಂದ್ರೆ ಮೊದ್ಲಿಂದನು ನಮ್ಮ ಮನೆ ಇಲ್ಲಲ್ಲವಾ ರೈತಬಿ ಆಗಿರೋದ್ರಿಂದ ಕೃಷಿ ಬಗ್ಗೆನೇ ಇಂಟ್ರೆಸ್ಟ್ ಹೋಯ್ತದ್ದು, ಕೃಷಿನೇ ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನೀವು ಗಮನಿಸಿದ ಹಾಗೆ ನಿಮ್ಮ ಒಂದು ಕೃಷಿ ಜಮೀನಿನಲ್ಲಿ ಯಾವ್ದು ಒಳ್ಳೆಯ ಕೆಲಸ ನಡೀತಾ ಇದೆ, ಯಾವ್ದು ಮಾಡಬಾರದು ಅದನ್ನು ಮಾಡ್ತಾ ಇದ್ದಾರೆ? ಮೊದ್ಲಲ್ಲವ ಭತ್ತ ಒಂದೇ ಇತ್ತು ಅಂದ್ರೆ ನಾವು ಚಿಕ್ಕೋರಿದ್ದಾಗಲ್ಲವ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲೆಲ್ಲ ಭತ್ತ ಒಂದೇ ಇತ್ತು. ಆಮೇಲೆ ಕಬ್ಬು ಕಡಿಮೆ ಇತ್ತು, ಶುಂಠಿ ತಲೆ ಇರಲಿಲ್ಲ. ಅಷ್ಟರ ನಂತರ ನಾವು ಶುಂಠಿ ಆಗ್ಲಿ ಕಬ್ಬು ಸ್ವಲ್ಪ ಜಾಸ್ತಿ ಮಾಡಿದ್ವಿ ಅಂದ್ರೆ ಮನೇಲಿ ಸ್ವಲ್ಪ ಕೆಲಸ ಮಾಡೋರಿದ್ರೆ ನಾವು ಬೆಳೆನೂ ಜಾಸ್ತಿ ಮಾಡ್ಕೊಂತೋಗ್ಬೋದು. ಅಥವಾ ನಮ್ದೇ ಜಮೀನ್ ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಜಮೀನವ್ರು ಏನಾದ್ರು ಕೊಡೋ ಹಿಂಗೆ ಕೊಡ್ತೀನಿ ಅಥವಾ ಅವ್ರ ಜಾಗ ಲೀಸಿ ಹಾಕೊಳ್ಳಿ ಅಂತಂದ್ರೆ ಅದನ್ನೆಲ್ಲ ತಗೊಂಡು ಅಷ್ಟ ನಂತರ ಜೋಳ ನಾವು ಭತ್ತ ಕಟಾವ್ ಆದ ತಕ್ಷಣ ಅದು ಖಾಲಿ ಬಿಡಲ್ಲ, ಅವಾಗ ಮೊದ್ಲೆಲ್ಲ ಖಾಲಿ ಬಿಟ್ಟು ಬಿಡ್ತಿದ್ವಿ. ಮತ್ತೆ ಭತ್ತ ಮಳೆ ಬರಬೇಕು, ಭತ್ತ ನಾಟಿ ಮಾಡ್ಬೇಕು, ಅದೇ ಆಗ್ತಿತ್ತು. ಇವಾಗ ಆಗಲ್ಲ, ಅದ್ರ ಮಧ್ಯ ಟೈಮ್ ಒಂದ್ ಮೂರಿಂದ ನಾಲ್ಕು ತಿಂಗಳ ಮಧ್ಯ ಏನಿರತ್ತೆ ಜೋಳ ಹಾಕ್ಬಿಡ್ತೀವಿ. ಜೋಳ ಹಾಕ ತಕ್ಷಣ ಅದ್ರಲ್ಲಿ ಪ್ರಾಫಿಟ್, ಭತ್ತಕ್ಕಿಂತ ಒಳ್ಳೆ ಪ್ರಾಫಿಟ್ ಜೋಳದಲ್ಲಿ ಬರತ್ತೆ, ತುಂಬಾ ಕಡಿಮೆ ಖರ್ಚು ಇರತ್ತೆ, ಪ್ರಾಫಿಟ್ ಇರತ್ತೆ. ಅದಕ್ಕೋಸ್ಕರ ನಾವು ಮೊದ್ಲಿನ್ಕಿಂತ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಜಾಸ್ತಿ ಮಾಡ್ತಾನೆ ಇದೀವಿ. ಈ ಜೋಳಕ್ಕೆಲ್ಲ ಸ್ಥಳೀಯವಾಗಿ ಮಾರುಕಟ್ಟೆ ಇದೆಯಾ, ನಿಮಗೆ ಬೆಲೆ ಸಿಗ್ತಾ ಇದೆಯಾ ನಿರೀಕ್ಷಿಸಿದಷ್ಟು? ವರ್ಷ ಅಪ್ ಅಂಡ್ ಡೌನ್ ಆಗ್ತಾ ಇರತ್ತೆ, ಆದ್ರೆ ತೊಂದರೆ ಇಲ್ಲ. ಅಂದ್ರೆ ನಾವೇನ್ ಬೆಳೆ ಹಾಕಿರ್ತೀವಲ್ಲ ಆ ಅಮೌಂಟ್ ಅಂತೂ ಬಂದೇ ಬರತ್ತೆ. ಅದಕ್ಕೂ ಇವಾಗ ಒಂದ್ ಎರಡು ಎಕರೆಗೆ ಹಾಕಿದೀವಿ ಜೋಳ ಅಂದ್ರೆ ಒಂದ್ ಎರಡು ಎಕರೆ ಕಡಿಮೆ ಅಂದ್ರೆ ಒಂದ್ ಆರು ಪ್ಯಾಕೆಟ್ ಜೋಳ ಬೇಕಾಗತ್ತೆ. ಆರು ಪ್ಯಾಕೆಟ್ ಜೋಳ ಅಂದ್ರೆ ಒಂದ್ ಗೊಬ್ಬರನೇ ಮೂರ್ ಸಲ ಕೊಡ್ಲೇಬೇಕು. ನೀರಂತೂ ಅಕ್ಕಪಕ್ಕ ಹೊಳೆ ಇದ್ರೆ ಅಥವಾ ಬೋರ್ ಇದ್ರೆ ನೀರ್ ಇರತ್ತೆ, ಕರೆಂಟು ಫ್ರೀ ಇರೋದ್ರಿಂದ ಗದ್ದೆಗಲ್ಲವ ತೊಂದರೆ ಇಲ್ಲ, ನೀರ್ ಇದ್ದೇ ಇರತ್ತೆ. ಆಗುತ್ತೆ. ಅಲ್ಲಿ ಒಂದು 1500 ರೂಪಾಯಿ ಹಿಡಿದ್ರು ಒಂದ್ 15,000 ಅದಕ್ಕೆ ಬೇಕಾಗತ್ತೆ. ಅದು ಎರಡು ಟೋಟಲ್ ಮಾಡಿದ್ರೆ ತೊಂದರೆ ಇಲ್ಲ, ನಾವು ಕ್ವಿಂಟಲ್ಗೆ ಒಂದ್ 18-19,000 2,000 ಹಿಂಗೆ ಹೋಗೇ ಹೋಗತ್ತೆ. ಒಂದೊಂದ್ಸಲ ಒಂದ್ 2 ವರ್ಷದ ಹಿಂದೆ ಸ್ವಲ್ಪ ಹೈಯೆಸ್ಟ್ ಆಗಿತ್ತು ರೇಟ್, ಅವಾಗಿನ್ನೂ ಪ್ರಾಫಿಟ್ ಆಯ್ತು ನಮ್ಗೆ 3-4 ಲಕ್ಷ ಹಿಂಗೆ ಮೇಲೆ ಪ್ರಾಫಿಟ್ ಆಗಿದ್ರಿಂದ ತೊಂದರೆ ಇಲ್ಲ. ಜೋಳದಿಂದಾನೆ ಒಳ್ಳೆ ಪ್ರಾಫಿಟ್, ಭತ್ತಕ್ಕಿಂತನೂ ಜೋಳದಲ್ಲಿ ಕೆಲಸ ಕಡಿಮೆ ಆದ್ರೆ ಒಳ್ಳೆ ಪ್ರಾಫಿಟ್ ಅಂತೂ ಇದೆ ಅದರಲ್ಲಿ. ಅಂದ್ರೆ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಎರಡನೇ ಬೆಳೆಯಾಗಿ ನೀವು ಜೋಳವನ್ನು ಬೆಳಿತಾರೆ? ಹಾ, ಜೋಳ ಬೆಳಿತೀವಿ. ಆಮೇಲೆ ಕಬ್ಬು ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಸಾಧಕ ಬಾಧಕಗಳು ಏನೇನು? ಕಬ್ಬಿಂದ ಏನಾಗತ್ತೆ ಅಂದ್ರೆ, ನಾವೀಗ ಕಬ್ಬು ಬೆಳಿತೀವಿ, ಬೆಳೆದ ಅಂದ್ರೆ ಅದಕ್ಕೆ ತುಂಬಾ ನೀರು ಬೇಡ. ತುಂಬಾ ನೀರು ಅಂದ್ರೆ ಕಬ್ಬು ಕಟಾವ್ ಮಾಡೋಕ್ಕಿಂತ ಮುಂಚೆ, ಇವಾಗ January 1st week ಅಥವಾ December end ಕಬ್ಬು ಕಟಾವ್ ಮಾಡ್ಲೇಬೇಕು ವರ್ಷವೂ. ಫೆಬ್ರವರಿ ಕಟಾವ್ ಎಲ್ಲ ಮುಗಿದ್ರೆ March, April, May ದಲ್ಲ ಆಗತ್ತೆ ನಾವು ಹಾಕೋದು. December end ಕಟಾವ್ ಮಾಡ್ತೀವಿ ಅಂದ್ರೆ ನಾವು 1 ತಿಂಗಳದ ಮುಂಚೆನೆ ನೀರು ಬಿಟ್ಟು ಮುಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ನೀರಿನ ಅಂಶ ಜಾಸ್ತಿ ಆಗಿ ಬೆಲ್ಲ ಕಡಿಮೆ ಆಗತ್ತೆ, ಪಾಕ ಕಡಿಮೆ ಆಗ್ತಾ ಬರತ್ತೆ ನೀರಿನ ಅಂಶ ಜಾಸ್ತಿ ಆಗ್ಬಿಡ್ತು ಅಂದ್ರೆ. ಅದಕ್ಕೋಸ್ಕರ ನೀರು ಸ್ವಲ್ಪ 1 ತಿಂಗಳ ಮುಂಚೆನೆ ನೀರ್ ಬಿಡೋದು ಕಟ್ ಮಾಡ್ಬೇಕಾಗತ್ತೆ. ನೀರ್ ಬಿಡಬಾರ್ದು, ಸ್ವಲ್ಪ ಒಣಗಿಸಿ ಆಮೇಲೆ ಕಬ್ಬು ಕಟಾವ್ ಮಾಡಿ. ತೊಂದ್ರೆ ಇಲ್ಲ, ಕಬ್ಬಿಂದನೂ ಒಳ್ಳೆ ಪ್ರಾಫಿಟ್ ಇದೆ ಅಂದ್ರೆ ಬೆಲ್ಲದ ರೇಟ್ ಬಂದ ಹಾಗಾಗತ್ತೆ. ಇವಾಗ ನಮ್ಗೆ ಈ ವರ್ಷ ವ್ಯವಹಾರ ಬೆಲ್ಲ ತಗೊಂಡು ಹೋಗ್ಲಿಕ್ಕೆ ಇದಾರೆ ಅಂದ್ರೆ ಇಂತಿಷ್ಟು ಡಬ್ಬಿ ಅಂದ್ರೆ ಮುಂದಿನ ವರ್ಷ ನಾವು ಬೆಳೆ ಚೆನ್ನಾಗಿ ಮಾಡ್ಕೊಟ್ಟಿದ್ವಿ ಅಂದ್ರೆ ಮತ್ ಮುಂದಿನ ವರ್ಷ ಅವರೇ ಬರ್ತಾರೆ. ನಾವ್ ಹೇಳಕ್ಕಿಂತ ಮುಂಚೆನೆ ಡಬ್ಬಿ ತಂದಿಟ್ಟು ಇಲ್ಲ ಬೆಲ್ಲ ನಮ್ಗೆ ಬೇಕು ಅಂತ ಹಿಂಗೆ ಇಟ್ಟು ತೊಂದ್ರೆ ಇಲ್ಲ, ಅದ್ರಲ್ಲೂ ಪ್ರಾಫಿಟ್ ಇದೆ. ನೀವೇ ಆಲೆಮನೆ ಅಂತ ಮಾಡ್ತೀರೋ ಅಥವಾ ಆಲೆಮನೆ ಮಾಡೋರಿಗೆ ಕೊಡ್ತೀರಾ? ಇಲ್ಲ ಇಲ್ಲ, ನಮ್ದೇ ಆಲೆಮನೆ ಇದೆ ಸ್ವಂತ. ತರಕಾರಿ ಕೃಷಿ ಮಾಡಬೇಕಿದ್ರೆ ಏನೇನು ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಒಂದು ಒಳ್ಳೆ ಇಳುವರಿ ಬರಬೇಕಿದ್ರೆ? ತರಕಾರಿ ಮಾಡ್ಬೇಕಂದ್ರೆ ಕೊಡಕೆ ಗೊಬ್ಬರನೇ, ದನಗಳ ಗೊಬ್ಬರನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ತುಂಬಾ ಹಾಕಿದ್ರೆ ತರಕಾರಿಗಳಿಗೆ ರೋಗ ಬರೋದು ಜಾಸ್ತಿ ಆಗತ್ತೆ. ಅದರಿಂದ ನಾವು ಮಣ್ಣು ಮತ್ತೆ ಒಂದೆರಡು ಬುಟ್ಟಿ ಮಣ್ಣು ಇದೆ ಅಂದ್ರೆ ಒಂದ್ ಬುಟ್ಟಿ ಅದ್ರಲ್ಲಿ ಗೊಬ್ಬರ ಹಾಕಿದ್ರೆ ಅದರಿಂದ ಒಳ್ಳೆ ತರಕಾರಿ ಬೆಳಿಬಹುದು. ರಾಸಾಯನಿಕ ಗೊಬ್ಬರ ಏನು ಅಷ್ಟೊಂದು ಬೇಡ ಅನ್ಸತ್ತೆ. ಆಮೇಲೆ ಈಗ ಅದಕ್ಕೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ತರಕಾರಿ ಕೃಷಿ ಮಾಡೋದಿದ್ರೆ? ಜಟ್ಟಿಂದನೂ ಬಿಡ್ಬಹುದು, ಇಲ್ಲಾಂದ್ರೆ ಹೈ ನೀರ್ ಬಿಟ್ಟರು ಒಳ್ಳೆ ಇರತ್ತೆ. ಸ್ವಲ್ಪ ಗಿಡ ದೊಡ್ಡಾಗೋ ತನಕ ಹೈ ನೀರ್ ಬಿಟ್ರೆ ಒಳ್ಳೇದು, ಆಮೇಲೆ ಜಟ್ಟಿಂದ ಜಟ್ ಪೈಪ್ ಮಾಡಿ ನೀರ್ ಬಿಡ್ಬಹುದು, ತೊಂದ್ರೆ ಇಲ್ಲ ಸ್ವಲ್ಪ ಗಿಡ ದೊಡ್ಡ ಆದ ತಕ್ಷಣ. ಈಗ ಬೇರೆ ಬೇರೆ ರೀತಿಯ ತರಕಾರಿಗಳಿಗೆ ಒಂದೇ ರೀತಿಯ ನೀರು ಬೇಕಾಗ್ತದೆ ಅಥವಾ ಹೆಚ್ಚು ಕಮ್ಮಿ ಇದೆಯಾ ಇದರಲ್ಲಿ? ಇಲ್ಲ ಇಲ್ಲ, ಹೆಚ್ಚು ಕಡಿಮೆ ಇರತ್ತೆ. ಅಂದ್ರೆ ತುಂಬಾ ಇವಾಗ ಸಸಿಯಿಂದ ಸುಪಿಂಗ್ ಹರುವೆ ಗಿಡ ಅಥವಾ ಮೂಲಂಗಿ ಸೊಪ್ಪು ತರಕಾರಿಗಳು ಬೆಳೆಯೋದಾದ್ರೆ ಅದಕ್ಕೆ ಜಾಸ್ತಿ ನೀರ್ ಬೇಡ, ಹೈ ನೀರೇ ಸ್ವಲ್ಪ ಬಿಟ್ರೆ ಸಾಕು. ಇಲ್ಲ ಇವಾಗ ಬದನೆಕಾಯಿ ಅಥವಾ ಬೇರೆ ಏನಾದ್ರು ದೊಡ್ಡ ದೊಡ್ಡ ಬದನೆಕಾಯಿ ಅಥವಾ ಇದು ಟೊಮೆಟೊ ಈ ತರ ಏನಾದ್ರು ಬೆಳಿಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರೇ ಬೇಕಾಗುತ್ತೆ, ಜಟ್ಟಿನ ವ್ಯವಸ್ಥೆನೂ ಬೇಕಾಗತ್ತೆ ಅದಕ್ಕೆ. ಈ ಬಳ್ಳಿ ತರಕಾರಿಗಳಿಗೆಲ್ಲ ಚಪ್ರದ ವ್ಯವಸ್ಥೆಯಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಸುಧಾರಣೆ ಅಂದ್ರೆ ಏನು ಇಲ್ಲ, ಚಪ್ರ ಹಾಕೋದೇ ಆಗತ್ತೆ. ಈಗ ಅವರೆ ಬಳ್ಳಿ ಅಥವಾ ಬೀನ್ಸ್ ಈ ತರ ತೊಂಡೆ ಅದ್ ಯಾವ್ದೇ ಆದ್ರೂ ಚಪ್ರನೆ, ಬೇರೆ ಏನು ನೈಲಾನ್ ಮೆಶ್ ಅಂತದೇನಾದ್ರು ಹಾಕ್ತಾ ಇದಾರ? ಇಲ್ಲ ಇಲ್ಲ, ಆತರ ಏನು ಇಲ್ಲ ನಮ್ ಕಡೆ ಎಲ್ಲ, ನಾವು ಚಪ್ರ ಹಾಕೋದೇ. ಪ್ರತಿ ವರ್ಷ ಕೂಡ ಹೊಸದಾಗಿ ಹಾಕ್ಬೇಕು? ಹಾ ಹೌದು ಹೌದು, ಸಸಿ ಆಗಿ ಸ್ವಲ್ಪ ದೊಡ್ಡ ಆದ ತಕ್ಷಣ ಅದಕ್ಕೆ ಚಪ್ರ ವ್ಯವಸ್ಥೆ ಮಾಡೋಕೆ. ಸ್ಟಾರ್ಟಿಂಗ್ ಚಪ್ರ ಅಲ್ಲ ಅಂದ್ರೆ ಸ್ವಲ್ಪ ಯಾವ ತರ ಈ ತರ ಬಿದ್ರ ಈ ತರ ತಂದು ಆಮೇಲೆ ಸ್ವಲ್ಪ ದೊಡ್ಡ ಆದ ತಕ್ಷಣ ಗಿಡ ಚಪ್ರ ಮಾಡ್ಬೇಕಾಗುತ್ತೆ. ಈಗ ಇದರಲ್ಲಿ ಬರುವಂತಹ ಈ ಕೀಟ ರೋಗಗಳಿದ್ರೆ ಅವುಗಳನ್ನು ನಿರ್ವಹಣೆ ಮಾಡೋದೆಲ್ಲ ಹೇಗೆ? ತರಕಾರಿಗಳಲ್ಲಿ ಆಲ್ಮೋಸ್ಟ್ ಬೂದಿ ಹರಡ್ತಾರೆ, ಅಂದ್ರೆ ಬೂದಿ ಬಿಸಿ ಬೂದಿ ಅದ್ ಸ್ವಲ್ಪ ತಣದ ನಂತರ ಬೂದಿನೇ ಔಷಧಿ ಅದಕ್ಕೆ. ಅಷ್ಟೊಂದು ಇವಾಗ ಏನಾರು ಕೀಟನಾಶಕ ಈ ತರ ಏನಾರು ಇದ್ರೆ ಗದ್ದೆಗೆ ಏನಾದ್ರು ತಂದಿದ್ದು ಅದನ್ನು ಹೊಡಿತಾರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡು, ಇಲ್ಲಾಂದ್ರೆ ಬೂದಿ ಹರಡಿದ್ರೆ ಹೋಗತ್ತೆ ಅದು. ಅಷ್ಟೊಂದು ಬೀಜ ಏನೇ ಹುಳಗಳಿದ್ರು ಸತ್ತೋಗ್ಬಿಡತ್ತೆ ಬೂದಿಗೆ, ಅಂದ್ರೆ ಸ್ವಲ್ಪ ತಣ್ಣನ್ ಬೂದಿ ರಾಶಿ ಬಿಸಿ ಬೂದಿ ಒಲೆಯಿಂದ ತಂದು ಹಾಕ್ಬಾರ್ದು ಅಷ್ಟೇ. ಆಮೇಲೆ ಈಗ ಈ ಕಾಂಡ ಕೊರಿಯುವಂತ ಒಂದು ಹುಳ ಆಗ್ಬಹುದು ಅಥವಾ ಬದನೆಯಲ್ಲಿ ಇಂಥದ್ರಲ್ಲಿ ಎಲ್ಲ ಸಾಮಾನ್ಯವಾಗಿ ತರಕಾರಿಯನ್ನೇ ಕೊರಿಯುವಂತ ಒಂದು ಹುಳಗಳು ಕೂಡ ಬರ್ತವೆ, ಈ ಇಂತಹ ಹುಳಗಳ ನಿರ್ವಹಣೆ ಮಾಡೋದೆಲ್ಲ ಹೇಗೆ? ಅಂತದಾದ್ರೆ ಈಗ ಗದ್ದೆಗೆಲ್ಲ ತಂದು ಔಷಧಿ ಕೀಟನಾಶಕ ಈ ತರ ಇರತ್ತಲ್ಲ ಅದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡು ಅದು ತುಂಬಾ ಹೊಡೆದ್ರೆ ಎಂತಾಗತ್ತೆ ಅಂದ್ರೆ ಅಲ್ಲಿ ತರಕಾರಿಗಳು ನಾವು ತಿನ್ನೋದ್ರಿಂದ ತುಂಬಾ ಔಷಧಿ ಅಂಶನೇ ಜಾಸ್ತಿ ಆಗ್ಬಿಡತ್ತೆ. ಈ ತರ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಂಡು ಹೊಡೆದ್ರೆ ತೊಂದ್ರೆ ಇಲ್ಲ, ಆತರದೇನು ಬರಲ್ಲ ಹುಳಗಳೆಲ್ಲ, ಸ್ಮೆಲ್ಲಿಗೆ ಹೋಗ್ಬಿಡತ್ತೆ. ಮತ್ತೆ ಇದು ನಾವು ಹಾಕ್ಬೇಕಾದ್ರೆ ಟಿಮೇಟ್ ಅನ್ನೋದು ಬರತ್ತಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣ ಅದು ಮಣ್ಣಿಗೆ ಹಾಕಿರ್ತೀವಲ್ಲ ಅಷ್ಟೊಂದು ಆ ಸ್ಮೆಲ್ಲಿಗೆ ಹೋಗತ್ತೆ ಬರಲ್ಲ ಅಷ್ಟೊಂದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಟಿಮೇಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದ್ರೆ ತುಂಬಾ ಹಾಕೋಂಗಿಲ್ಲ, ಸ್ವಲ್ಪ ಅಂದ್ರೆ ಇರುವೆ ಈ ತರದ ಏನು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಬರಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಹಾಕ್ಬೇಕಷ್ಟೇ. ಈಗ ತರಕಾರಿ ಮನೆಯ ಮಟ್ಟಿಗೆ ಮಾಡ್ತಾ ಇದ್ರು ಅಥವಾ ಮಾರಾಟ ಕೂಡ ಸಿಗ್ತದ? ಇಲ್ಲ ಇಲ್ಲ, ತರಕಾರಿ ಎಲ್ಲ ಮನೆ ಮಟ್ಟಿಗೆ ಇವಾಗ ಮಾರ್ಲಿಕ್ಕೆಲ್ಲ ಕೊಡಲ್ಲ. ಅಂದ್ರೆ ಈ ಕಡೆ ನಾವು ಆ ಕಡೆ ತರಕಾರಿ ಒಂದೇ ಬೆಳಿತಾ ಇದ್ರೆ ಆ ಕಡೆ ತುಂಬಾ ಲಕ್ಷ್ಯ ಹಾಕ್ಬೇಕಾಗತ್ತೆ, ತರಕಾರಿಗಳಿಗೆ ಕೆಲಸ ಜಾಸ್ತಿ. ಇವಾಗ ಕೃಷಿ ನಮ್ ಗದ್ದೆ ಎಲ್ಲ ಇರೋದ್ರಿಂದ ನಾವು ಆ ಕಡೆ ತಲೆ ಉಪಯೋಗಿಸೋದೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಆ ಕಡೆ ಕೆಲಸನೇ ಜಾಸ್ತಿ ಆಗ್ಬಿಡತ್ತೆ, ತರಕಾರಿ ಮನೆ ಯೂಸಿಗೆ ಅಷ್ಟೇ. ನಿಮ್ಮ ಕೃಷಿಗೆ ಪೂರಕವಾಗಿ ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ, ಏನು ಯಾವ ರೀತಿ ಒಂದು ಉಪಯೋಗ ಆಗಿದೆ ನಿಮಗೆ?

ಮಾಡಬೇಕು ಮಗನ ಮದುವೆಲೆ ಲಪ್ಪಲೆ ಕೇಳೋ ನೋಡಬೇಕು ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನೋ ನಿನ್ನಲೇ ಲಪ್ಪ ಒಂದೇ ಲೇಖ.